ಕದ ಮೂವರ ಆಯ್ಕೆ. ಹಾಗೂ ಗ್ರೇಟರ್ ಬೆಂಗಳೂರಿನ ಪಾಲಿಕೆಗಳ ಆಯುಕ್ತರಿಂದ ಇಂದು ವಿವಿಧೆಡೆ ಪರಿಶೀಲನೆ, ತ್ಯಾಜ್ಯ ವಿಲೇವಾರಿ ಕುರಿತಂತೆ ಪರಾಮರ್ಶೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕೆಳಗರೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನರ್ಸರಿ ಅನುಭವ ಕುರಿತು ರವೀಂದ್ರ ಸುಧಾಕರ್ ದೇಸಾಯಿ ಅವರೊಂದಿಗೆ ಸಂದರ್ಶನ ಕೇಳಿ. ರವೀಂದ್ರ ಸುಧಾಕರ್ ದೇಸಾಯಿ ಅವರೇ ನಮಸ್ಕಾರ. ನಮಸ್ತೆ. ಯಾವುದೇ ಒಂದು ಕೃಷಿ ಬೆಳೆಯನ್ನ ತಗೊಂಡ್ರೆ ಈ ನರ್ಸರಿ ಅಥವಾ ಒಂದು ಸಸ್ಯ ಕ್ಷೇತ್ರದ ನಿರ್ವಹಣೆ ಅಂದ್ರೆ ಏನು, ಅದರ ಒಂದು ಮಹತ್ವ ಏನು? ನಾನು ಪ್ರಾರಂಭಿಕವಾಗಿ 18 ವರ್ಷದಿಂದ ಈ ನರ್ಸರಿಯನ್ನು ಮಾಡ್ಕೊಂಡು ಬಂದಿದ್ದೇನೆ. ಕಾಲೇಜಿನ ದಿನಗಳು ಮುಗಿದ ನಂತರ ಮನೆಗೆ ಕೃಷಿಯನ್ನು ಮಾಡಬೇಕಂತೇಳಿ ಮನೆಗೆ ಬಂದಾಗ ಜಮೀನು ಸ್ವಲ್ಪ ಇತ್ತು. ಇದ್ದಿದ್ರಲ್ಲಿ ಪಾರ್ಟ್ ಟೈಮ್ ಏನಾದ್ರು ಒಂದು ದುಡಿಬೇಕು ಅನ್ನುವಂತ ಆಸೆಯಿಂದ ಈ ನರ್ಸರಿಯನ್ನು ಪ್ರಾರಂಭ ಮಾಡಿದೆ. ಪ್ರಾರಂಭಿಕವಾಗಿ ಒಂದು 500 ಗಿಡದಿಂದ ಪ್ರಾರಂಭ ಮಾಡಿದ್ದು ಇವತ್ತು 10,000 ಗಿಡದವರೆಗೆ ಅಡಿಕೆ ಸಸಿ ನರ್ಸರಿಯನ್ನು ಮಾಡ್ತಾ ಇದೆ. ಪರ್ಯಾಯವಾಗಿ ಒಂದು ಇನ್ಕಮ್ ಅದು ನಮಗೆ, ಅಡಿಕೆ ಕೃಷಿ ಜೊತೆಗೆ ಅದೊಂದು ಇನ್ಕಮ್ ಅಂತೇಳಿ ನಾನು ಮಾಡ್ತಾ ಇದ್ದೆ. ಅಡಿಕೆಯಲ್ಲಿ ಈಗ ಬಿತ್ತನೆ ಬೀಜದ ಆಯ್ಕೆಯ ಬಗ್ಗೆ ಬರೋದಿದ್ರೆ, ತಾಯಿ ಮರದ ಒಂದು ಆಯ್ಕೆ, ಅದರ ಒಂದು ಮಾನದಂಡ ಏನು, ಯಾವುದನ್ನ ಆಯ್ಕೆ ಮಾಡ್ಕೋಬೇಕು? ಮೊದಲನೇದಾಗಿ ಹೇಳಬೇಕಾದ್ರೆ ಈ ಬೀಜವನ್ನು ಆಯ್ಕೆ ಮಾಡಬೇಕಿದ್ರೆ ಕನಿಷ್ಠ ಅಂದ್ರೂ 40 ವರ್ಷ ಮೇಲ್ಪಟ್ಟಿದ್ದ ಗಿಡದ ಬೀಜವನ್ನು ಆಯ್ಕೆ ಮಾಡ್ಕೋಬೇಕು. ಅಂದ್ರೆ ತಳಿಯನ್ನು ಹೊಂದ್ಕೊಂಡು ಮಂಗಳ ಆದ್ರೆ ಬೇಕಾಗಬಹುದು. ಇಲ್ಲ, ಮಂಗಳ ಆದ್ರೂ ಅದು ಏಜ್ ಆದಂಗೆ ಚಲೋದು. ಯಾಕಂತಂದ್ರೆ 20 ವರ್ಷದ ಮೇಲೆ 20-25 ವರ್ಷ ಆದ್ರೆ ಭಾರಿ ಒಳ್ಳೇದು. ಅದಕ್ಕಿಂತ ನಮಗೆ ಯಾವ ರೀತಿ ಇಳುವರಿ ಸರಿಯಾಗಿರಬೇಕು. ಈ ಕೆಲವೊಂದು 1 ವರ್ಷ ಬರುತ್ತೆ, 1 ವರ್ಷ ಬರಲ್ಲ. ನಾವು ಬೀಜವನ್ನು ಆಯ್ಕೆ ಮಾಡಬೇಕಿದ್ರೆ ಕನಿಷ್ಠ 3 ಗೊನೆ ಆದರೂ ಬರಬೇಕು. ಆ ತರದ್ದು ಮರದ್ದು ನೋಡಿ ನಾವು ಬೀಜವನ್ನು ಹಾಕಿರ್ತೇವೆ. ಸಾಮಾನ್ಯವಾಗಿ ನಡು ಕೊಯ್ಲಿನ ಅಡಿಕೆ ಆಗ್ಬೇಕು ಅಂತ ಹೇಳ್ತಾರಲ್ಲ. ಇಲ್ಲ, ಆ ತರದ್ದೇನಿಲ್ಲ. ನಾವು ಲಾಸ್ಟ್ ಕೊಯ್ಲಿಗೆ ನಾವು ಹೆಚ್ಚು ಕಡಿಮೆ ಇಡೋದು ಡಿಸೆಂಬರ್ ಅಥವಾ ಜನವರಿ ಆ ಟೈಮ್ನಲ್ಲಿ ಇಟ್ಟರೆ ನಾವು ಹೆಚ್ಚು ಕಡಿಮೆ ಜೂನ್ದಲ್ಲಿ ನಾವು ಸಸಿಯನ್ನ ಪ್ರೊಸೆಸ್ ನಾವು ಇದನ್ನು ಮಾಡಬಹುದು. ಪ್ಯಾಕೆಟ್ ಮಾಡಿ ಸಸಿಯನ್ನು ರೆಡಿ ಮಾಡಬಹುದು. ಒಂದು ಗೊನೆಯಲ್ಲಿರುವಂತಹ ಎಲ್ಲ 70, 80, 100 ಕಾಯಿ ಇದ್ರೆ ಎಲ್ಲವನ್ನು ಕೂಡ ಆಯ್ಕೆ ಮಾಡ್ಕೋಬಹುದು ಬಿತ್ತನೆ ಬೀಜವಾಗಿ, ಅಥವಾ ಅದರಲ್ಲಿ ಏನಾದ್ರು ಆಯ್ಕೆ ಅಂತ ಇದೆಯಾ? ಇಲ್ಲ, ಅದರಲ್ಲಿ ಆಯ್ಕೆ ಇದೆ. ನಾವೇನ್ ಮಾಡ್ತೇವೆ, ಆ ಬೀಜವನ್ನು ತೆಗೆದು ಒಂದು ನೀರಲ್ಲಿ ಹಾಕಿ ಅದು ಯಾವ ರೀತಿ ಈ ಮೇಲ್ಗಡೆ ಏನು ತೇಲತ್ತೆ ಅದು ಆ ತೇಲದಂತಂದ್ರೆ ನಾವು ಹಾಕೋದಿಲ್ಲ. ಏನ್ ಕೆಳಗಡೆ ಮುಳುಗಿರುತ್ತೆ ಆ ಬೀಜವನ್ನು ಹಾಕಿರ್ತೇವೆ. ಹೆಚ್ಚು ಕಡಿಮೆ 90% ಅದು ಮೊಳಕೆ ಬಿಟ್ಟಿರುತ್ತೆ ಹೆಚ್ಚು ಕಡಿಮೆ. ಆ ತರದ್ ಇದನ್ನು ನಾವು ಆಯ್ಕೆ ಮಾಡಿ ಹಾಕಿರ್ತೇವೆ. ಅದನ್ನು ಮಡಿ ಮಾಡಿ ನಾವು ಮಡಿ ಹೆಚ್ಚು ಕಡಿಮೆ ಡಿಸೆಂಬರ್ ಜನವರಿಯಲ್ಲಿ ಮಡಿ ಮಾಡ್ತೇವೆ. ಈಗ ಮಡಿ ಮಾಡುವುದಂದ್ರೆ ಹೇಗೆ, ಅದರಲ್ಲಿ ಏನೇನು ಬೇಕಾಗ್ತದೆ? ಮಡಿ ಮಾಡುವುದಂದ್ರೆ ನಾವು ಮೊದಲು ಮಣ್ಣನ್ನು ಹಾಕಿ ಸಗಣಿ ಗೊಬ್ಬರವನ್ನು ಹಾಕಿ ಆಮೇಲೆ ಬೀಜ. ಇಲ್ಲ, ಮರಳಿಲ್ಲ, ಮರಳು ಹಾಕಿದ್ರೆ ನಡೆಯುತ್ತೆ, ಏನ್ ಪ್ರಾಬ್ಲಮ್ ಇಲ್ಲ. ಅದು ಇಲ್ಲಿ ಮರಳು ಸಿಗೋದಿಲ್ಲ, ಆದ್ರಿಂದ ಸಗಣಿ ಗೊಬ್ಬರ ಹಾಕಿ ಮೇಲಿಂದ ಎಲ್ಲ ಅಡಿಕೆಯನ್ನ ಒಂದಟ್ಟಿಗೆ ಕೂರಿಸಿ ಮೇಲಿಂದ 1 ಇಂಚ್ ಮಣ್ಣನ್ನು ಹಾಕಿರ್ತೇವೆ. ಜಾಸ್ತಿ ಮಣ್ಣು ಹಾಕಿದ್ರು ಅದು ಮೊಳಕೆ ಬರಲ್ಲ. 1 ಇಂಚ್ ಮಣ್ಣು ಹಾಕಿ ಹೆಚ್ಚು ಕಡಿಮೆ 3-4 ತಿಂಗಳ ಇಲ್ಲ, ಮುಚ್ಚಿಗೆ ಯಾವ್ದು ಬೇಡ, 3-4 ತಿಂಗಳಿಗೆ ನಮ್ಮ ಮೊಳಕೆ ಕಾಣುತ್ತೆ. ಈ ಮೊಳಕೆಯನ್ನ ಮತ್ತೆ ನರ್ಸರಿ ಬ್ಯಾಗಿಗೆ ಸ್ಥಳಾಂತರಿಸಲಿಕ್ಕೆ ಉಂಟಾ? ಈ ಮೊಳಕೆಯನ್ನ ಹೆಚ್ಚು ಕಡಿಮೆ ಜೂನ್ ಜುಲೈದಲ್ಲಿ ನಾವು ಮಣ್ಣನ್ನು ತಂದು ಅದಕ್ಕೆ ಸಗಣಿ ಗೊಬ್ಬರವನ್ನು ಮಿಕ್ಸ್ ಮಾಡಿ, ಯಾಕಂದ್ರೆ ನಾವು ಒಂದು 500 ಬ್ಯಾಗಿಗೆ ಹಾಕುವಂತದ್ದು 1 ಕೆಜಿ ಬ್ಯಾಗ್, ಅದು 500 ಬ್ಯಾಗಿಗೆ ಹಾಕೋ ಎಷ್ಟು ಬೇಕು ಅದಕ್ಕೆ ಒಂದು 50 ಬುಟ್ಟಿ ಮಣ್ಣು ಒಂದು 50 ಬುಟ್ಟಿ ಗೊಬ್ಬರ ಹಾಕಿ ನಾವು ರೆಡಿ ಮಾಡ್ತೇವೆ. ಹೆಚ್ಚು ಕಡಿಮೆ ಈ ಜೂನ್ದಲ್ಲಿ ಹೆಚ್ಚು ಕಡಿಮೆ ಬ್ಯಾಗಿಗೆ ಹಾಕಿ ಪ್ರತಿಯೊಂದು ಬ್ಯಾಗಿಗೆ ಹಾಕಿ ರೆಡಿ ಮಾಡ್ತೇವೆ. ಈಗ ನೆಡುವುದಕ್ಕೆ ಸಿದ್ಧವಾದಂತಹ ಒಂದು ಗಿಡ ಎಷ್ಟು ವರ್ಷದ್ದು, ಅಂದ್ರೆ 1 ವರ್ಷ ಆಗಿರುತ್ತದ ಹೇಗೆ? ಹೆಚ್ಚು ಕಡಿಮೆ 1 ವರ್ಷದ್ದು ನಾವು ಈಗ ಆಲ್ರೆಡಿ 4 ಎಲೆಯಾದ್ರೂ ಬಂದಿರಬೇಕು. ಹೆಚ್ಚು ಕಡಿಮೆ 3-4 ಫೂಟ್ ಬಂದಿರುತ್ತೆ 1 ವರ್ಷಕ್ಕೆ, 3-4 ಫೂಟ್ ಹೈಟ್ ಬಂದಿರುತ್ತೆ. ಯಾಕಂತಂದ್ರೆ ನಾವು ಹೆಚ್ಚು ಕಡಿಮೆ ಸಾವಯವನೇ ಅದಕ್ಕೆ ಯೂಸ್ ಮಾಡ್ತೇವೆ. ನಾವು ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರವನ್ನು ಯೂಸ್ ಮಾಡುವುದೇ ಇಲ್ಲ. ಎಲ್ಲಿ ನಾವು ಹೆಚ್ಚು ಕಡಿಮೆ ಮೂರರಿಂದ ನಾಲ್ಕು ತಿಂಗಳಿಗೆ ಒಮ್ಮೆ ಈ ಗೋಮೂತ್ರವನ್ನು ಒಂದು 100 ಲೀಟರ್ಗೆ 1 ಲೀಟರ್ ಹಾಕಿ ಎಲ್ಲ ಪ್ಯಾಕೆಟ್ ಅಂದ್ರೆ ಬ್ಯಾಗ್ಗಳಿಗೆ ಕೊಡ್ತೇವೆ. ಆಮೇಲೆ ಈಗ ನರ್ಸರಿ ಹಂತದಲ್ಲಿ ಬೇರೆ ಏನಾದರೂ ರೋಗಗಳು ಅಥವಾ ಕೀಟಗಳ ಸಮಸ್ಯೆ ಬರ್ತವ? ಬಟ್ ಅದರಲ್ಲಿ ಮೇನ್ ಆಗಿ ನಮ್ಗೆ ಇಲ್ಲಿ ಪ್ರಾಣಿ ಕಾಟ ಮೊಲ ಒಂದು ಕಾಯ್ಕೊಳ್ಳೇಬೇಕು. ಯಾಕಂದ್ರೆ ಸಣ್ಣ ಗಿಡ ಇದ್ದಲ್ಲೇ ಕಟ್ ಮಾಡಿರ್ತಾರೆ, ಜಿಂಕೆ ಬರೋದು ಕಡಿಮೆ. ಇಲ್ಲ ನವಿಲು ಬರ್ತದೆ, ಆದ್ರೆ ಅದೇನು ಅಡಿಕೆ ಗಿಡಕ್ಕೆ ಏನು ಹಾನಿ ಮಾಡಲ್ಲ. ಆ ಮೊಲದ್ದು ಸಿಕ್ಕಾಪಡಿತದೆ, ಅದು ಆ ಗಿಡವನ್ನೇ ಕಟ್ ಮಾಡಿ ಹೋಗಿರ್ತದೆ. ಅದಕ್ಕೆ ಏನ್ ಮಾಡ್ತೀರಿ? ಅದಕ್ಕೆ ಸುತ್ತಲೂ ನಾವು ತಂತಿಯನ್ನ ಹಾಕಿ, ಇವೆ ಸಣ್ಣ ಮೆಸ್ ಸಿಗತ್ತೆ, ಆ ಮೆಸ್ ಅನ್ನು ಹಾಕಿ ರೌಂಡ್ ಅಪ್ ಆಗಿ ಹಾಕಿಡ್ತೇವೆ. ಸರಿ, ಈಗ 1 ವರ್ಷದ ಗಿಡವನ್ನು ನಾಟಿ ಮಾಡೋದಕ್ಕೆ ಸೂಕ್ತ ಅಂತ ಹೇಳಿದ್ರಿ, ಕೆಲವರು ಸ್ವಲ್ಪ ದೊಡ್ಡ ಗಿಡ ಬೇಕು ಅಂತ ಹೇಳ್ತಾರೆ, ಅಂತವ್ರಿಗೆ ಏನ್ ಮಾಡ್ತೀವಿ? ಈ ನಮ್ಮಲ್ಲಿ ಏನಾಗತ್ತೆ, ಈಗ ಹೆಚ್ಚು ಕಡಿಮೆ 1 ವರ್ಷಕ್ಕೆ ನಾಟಿಯನ್ನು ಮಾಡಬಹುದು. ಕೆಲವೊಬ್ಬರಿಗೆ ಅದು ಎಷ್ಟು ತಿಂಗಳದ್ದು ಅಥವಾ ಅದು ಅವಶ್ಯಕತೆ ಇಲ್ಲ, ಅವ್ರಿಗೆ ಗಿಡ ದೊಡ್ಡದು ಬೇಕು ಆ ತರದ್ದು ಅಂದ್ರೆ ಜನರು ಇರ್ತಾರೆ. ದೊಡ್ಡ ಗುಂಡಿ ಮಾಡಿ ನೆಡುವುದಕ್ಕೆ ಸುಲಭ ಆಗ್ತದೆ? ಇಲ್ಲ, ಅದು ಗುಂಡಿ 2x2 ಅಂದ್ರೆ ಅದಕ್ಕೊಂದು ಪದ್ಧತಿನೇ ಇದೆ. ಅಡಿಕೆ ಗಿಡವನ್ನು ಹಚ್ಚಬೇಕಾದ್ರೂ 2x2 ಗುಂಡಿಯನ್ನು ಹೊಡೆದೆ ಹಚ್ಚಬೇಕು. ಹೆಚ್ಚು ಕಡಿಮೆ ಮೀಡಿಯಂ ಆ 1 ವರ್ಷದ ಗಿಡ ಹಚ್ಚಿದ್ರೆ ಭಾರಿ ಒಳ್ಳೇದು. ಬಹಳ ಸಣ್ಣದ ಹಚ್ಚಿದ್ರು ಅದು ಮುಂದೆ ಬೆಳೀಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್, 1 ವರ್ಷದ ಗಿಡ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ. ಈಗ ಸ್ಥಳೀಯವಾಗಿ ನಿಮ್ಗೆ ಮಾರಾಟ ಆಗ್ತದೋ ಅಥವಾ ದೂರದ ಪ್ರದೇಶಕ್ಕೂ ಕೂಡ ಹೋಗ್ತದೆ? ಇಲ್ಲ, ಅದು ಮಾರ್ಕೆಟಿಂಗ್ ಹೆಂಗಂತಂದ್ರೆ ಪ್ರಾರಂಭಿಕವಾಗಿ ಸ್ಥಳೀಯವಾಗಿ ಹೋಗ್ತಾ ಇತ್ತು. ಇವಾಗ ಏನಾಗಿದೆ, ಈ ಅಡಿಕೆ ರೇಟಿನ ಒಂದ್ ಇದರಲ್ಲಿ ಈಗ ಎಲ್ಲ ಕಡೆ ಬಯಲುಸೀಮೆ ಇರಬಹುದು ಅಥವಾ ಹೊರಗಡೆ ಇರಬಹುದು, ಎಲ್ಲ ಕಡೆನೂ ಈಗ ಅಡಿಕೆ ತೋಟಗಳೇ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಾನು ಇಲ್ಲಿವರೆಗೆ ಕಂಡಿದ್ದು ಈ ನಮ್ಮಲ್ಲಿಂದ ಬೆಳಗಾವಿಗೆ ಹೋಗುತ್ತೆ, ಅಲ್ಲಿಂದ ಈ ಕಡೆ ಕಾರವಾರ ಮಠ ಹೋಗುತ್ತೆ, ಈ ಕಡೆ ಧಾರವಾಡ ಹುಬ್ಳಿ, ಇಲ್ಲಿ ಮಠನು ನಮ್ಮಲ್ಲಿಂದ ಸಸಿಯನ್ನು ಒಯ್ದವರು ಇದ್ದಾರೆ. ಈಗ ಅದರಲ್ಲಿ ಸ್ಥಳೀಯವಾದಂತಹ ಒಂದು ತಳಿ ಅಂತ ಇದೆಯೋ ಅಥವಾ ಮಂಗಳ ಅಡಿಕೆ ಇದೆಯೋ ಯಾವ್ದು? ಇಲ್ಲ, ನಮ್ಮಲ್ಲಿ ಮುಖ್ಯವಾಗಿ ಈ ಸಿರ್ಸಿ ತಳಿ ಅಂತೇಳಿ ನಾವು ಇದ್ ಮಾಡಿದ್ವಿ. ಅಂದ್ರೆ ಇಲ್ಲಿ ಇಲ್ಲಿ ಈಗ ಮೊದಲಿಂದ ಇದ್ದಿದ್ದು ಅದೇ, ಈಗ ಆ ಕಡೆ ಸಾಗರ ಆ ಕಡೆ ಹೋದ್ರೆ ಬೇರೆ ತಳಿ, ಆ ಕಡೆ ಮಂಗಳೂರು ಸೈಡ್ ಹೋದ್ರೆ ಮತ್ತೊಂದು ತರ ತಳಿ. ಆದ್ರೆ ನಮ್ಮಲ್ಲಿ ಇಲ್ಲಿ ನಾವು ಮಾಡ್ತಾ ಇರೋದು ಮೊದಲಿಂದ ಇದ್ದಿದ್ದು ಸಿರ್ಸಿ ಅಡಿಕೆ ಅಂತೇಳಿ ಫೇಮಸ್ ಇದೆ. ಈಗ ಈ ಒಂದು ಸಿರ್ಸಿ ತಳಿ ಇಲ್ಲಿಗೆ ಸ್ಥಳೀಯವಾಗಿ ಏನೋ ಹೋಗಿಕೊಳ್ತದೆ, ಅದು ಬೆಳಗಾವಿಗೋ ಅಥವಾ ಇನ್ನು ಕಾರವಾರಕ್ಕೋ ಇನ್ನೆಲ್ಲಿಗೋ ಹೋದಾಗ ಆ ಊರಿಗೂ ಕೂಡ ಅದು ಹೊಂದಾಣಿಕೆ ಆಗ್ತದ? ಹೌದು, ಹೊಂದಾಣಿಕೆ ಆಗಿದೆ. ಈಗಾಗಲೇ ನಾವು ಕೊಟ್ಟಿದ್ದು ಸುಮಾರು ತೋಟಗಳೆಲ್ಲ ಮನೆ ಬಿಟ್ಟಿವೆ, ಚೆನ್ನಾಗಿ ಬಂದಿದೆ. ಯಾಕಂತಂದ್ರೆ ಅವ್ರದ್ದು ಮೊದಲಿಂದಾಗಿ ಅವರು ಗೊಬ್ಬರನ ರಾಸಾಯನಿಕವಾಗಿ ಜಾಸ್ತಿಯಾಗಿ ಎಲ್ಲ ಅವರು ಬೆಳೆ ಬೆಳೆದಿದ್ವಿ. ಈ ಅಡಿಕೆಗೆ ಅದು ಯಾವುದೇ ರೀತಿ ತೊಂದರೆ ಆಗಲ್ಲ, ಅಂದ್ರೆ ಮತ್ತೇನ್ ಗೊಬ್ಬರ ಕೊಡ್ಬೇಕಂತ ಹೇಳಿಲ್ಲ, ಆಟೋಮೆಟಿಕ್ ಆಗಿ ಸಸಿ ನಮ್ಮಲ್ಲಿಗಿಂತ ಉತ್ತಮವಾಗಿ ಬೆಳೀತಾ ಇದೆ. ಈಗ ಮಂಗಳ ಅಡಿಕೆ ಹೋಲಿಸಿ ನೋಡಿದ್ರೆ ಈ ಸಿರ್ಸಿ ತಳಿಯ ಒಂದು ವಿಶೇಷತೆ ಏನು? ಸಿರ್ಸಿ ತಳಿ ವಿಶೇಷತೆ ಅಂತಂದ್ರೆ ಮಾರ್ಕೆಟಿನಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇದೆ, ಅದಕ್ಕೆ ಅದೇ ಯಾಕಂತ ಹೇಳಿ ಗೊತ್ತಿಲ್ಲ, ತೂಕನು ಜಾಸ್ತಿ ಬರುತ್ತೆ. ಮಂಗಳ ಅಡಿಕೆ ಸ್ವಲ್ಪ ಹಗುರ ಅಂತ ಹೇಳಿದ್ರೆ ಇದು ತೂಕನು ಜಾಸ್ತಿ. ಕೊಳೆ ರೋಗ ಇಲ್ಲ, ಕೊಳೆ ರೋಗ ಅಂದ್ರೆ ಆ ಪ್ರದೇಶಕ್ಕೆ ಅನುಗುಣವಾಗಿ. ಈಗ ಅದೇ ಈಗ ಬಯಲುಸೀಮೆಯಲ್ಲಿ ಇದೇ ಅಡಿಕೆ ಕೊಳೆ ರೋಗನೇ ಇಲ್ಲ, ಅವ್ರಿಗೆ ಔಷಧಿ ಹೊಡೆದೇ ಗೊತ್ತಿಲ್ಲ. ಅಂದ್ರೆ ಇಲ್ಲಿ ನಮ್ಮಲ್ಲ ಮಳೆ ಕಡಿಮೆ ಇದೆ, ಹಂಗಾಗಿ ಇಲ್ಲಿ ನಮ್ಮಲ್ಲ ಹಂಗಲ್ಲ, ಕೊಳೆ ರೋಗ ಜಾಸ್ತಿ ಕಂಟ್ರೋಲ್ ಮಾಡ್ಕೋಬೇಕು, ಬೋರ್ಡು ಮತ್ತು ಸುಣ್ಣ ಹೊಡೆದು ಕಂಟ್ರೋಲ್ ಮಾಡ್ಕೋತೀವಿ. ಈ ಕರಿಮೆಣಸು ಅಥವಾ ಒಳ್ಳೆ ಮೆಣಸು ಇದರ ಒಂದು ನರ್ಸರಿಯನ್ನು ಮಾಡುದಿದ್ರೆ ಹೇಗೆ? ಮೆಣಸಿನ ನರ್ಸರಿ ಅಂತಂದ್ರೆ ನಾನು ಪ್ರಾರಂಭಿಕವಾಗಿ ಈಗ 2 ವರ್ಷದ ಹಿಂದೆ ಮಾಡಿದ್ದೆ. ಹೆಚ್ಚು ಕಡಿಮೆ ಫೆಬ್ರವರಿಯಲ್ಲಿ ನಾವು ಬಳ್ಳಿಯನ್ನು ಕಟಾವ್ ಮಾಡಿ ಎಲ್ಲ ಬ್ಯಾಗಿಗೆ ಹಾಕುವಂತದ್ದು. ಈಗ ಕಾಳುಮೆಣಸಿನಲ್ಲಿ 2-3 ರೀತಿಯ ಬಳ್ಳಿಗಳು ಬರ್ತವೆ ಅಂತ ಕೇಳಿದೀವಿ, ಯಾವ ರೀತಿಯ ಬಳ್ಳಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು ನರ್ಸರಿ ಮಾಡೋದಕ್ಕೆ? ನರ್ಸರಿ ನಾನು ಮಾಡ್ತಾ ಇರೋದು ನಮ್ಮಲ್ಲಿರುವಂತ ಪಣಿಯೂರನ್ನೇ, ಪಣಿಯೂರನ್ನೇ ಒಂದನ್ನೇ ಮಾಡಿದ್ದೇನೆ, ಬಾಕಿ ಉಳಿಕೆ ಅತಳಿಯನ್ನು ಅದರಲ್ಲಿ 2-3 ನಮೂನಿ ಬಳ್ಳಿಗಳೇ ಇರ್ತವೆ. ಯಾವ್ದು ಹೀಳಿ ಜಾಸ್ತಿ ಇದೆ, ಯಾವ್ದಕ್ಕೆ ನಾವು ಪ್ರತಿ ವರ್ಷ ನೋಡ್ತೇವೆ ಅದಕ್ಕೆ ಯಾವ ರೀತಿ ಅದಕ್ಕೆ ಇಳ್ದಿದೆ ಅಂತೇಳಿ ನೋಡಿ ಆ ಬಳ್ಳಿಯನ್ನೇ ನಾವು ಬ್ಯಾಗಿಗೆ ಹಾಕುವಂತಲ್ಲ. ಸೈಡ್ ಅಲ್ಲಿ ಬರುವಂತಹ ಒಂದು ಗೆಲ್ಲುಗಳು ಬೇರೆ ಇರ್ತವೆ, ಜೋತ್ ಬಳ್ಳಿಗಳು ಅಂತ ಇರ್ತವೆ, ರಂಧಸ್ ಅಂತ ಇರ್ತದೆ, ತುದಿ ಬಳ್ಳಿ ಅಂತ ಇರ್ತದೆ, ಯಾವ್ದು ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೇದು? ನಾವು ಈ ಸೈಡ್ ಹೋಗುವಂತ ಬಳ್ಳಿಯನ್ನೇ ಆಯ್ಕೆ ಮಾಡಿ ಹಾಕಿರ್ತೇವೆ. ಅಂದ್ರೆ ಸೈಡ್ ಹೋಗುದು ಅತ್ಯಂತ ವೇಗವಾಗಿ ಬೆಳೆಯತ್ತೆ. ಈಗ ನಾವು ಮತ್ತೊಂದು ಮರಕ್ಕೆ ಹಚ್ಚುದಿದ್ರು ಸೈಡ್ ಬಳ್ಳಿಯನ್ನೇ ಜಾಸ್ತಿಯಾಗಿ ಹತ್ತೇವೆ. ಈಗ ಮೇಲೆ ತುದಿ ಬಳ್ಳಿಯನ್ನು ಹಚ್ಚಿದ್ರೆ ಬೆಳವಣಿಗೆ ಸ್ವಲ್ಪ ಕಡಿಮೆ. ಅದನ್ನ ತುದಿ ಬಳ್ಳಿ ಬಹಳ ಫಾಸ್ಟ್ ಬೆಳೀತದೆ ಅಂತ ಹೇಳ್ತಾರೆ. ಇಲ್ಲ, ನಾನು ಅದ್ರ ಬಗ್ಗೆ ಅಷ್ಟು ಇದಿಲ್ಲ, ಆದ್ರೂ ನಾನು ಮಾಡಿದ್ದು ಈ ತರ. ಅಂದ್ರೆ ನಾನು ಸರಿ, ಈಗ ವರ್ಷದ ಯಾವ ಸಮಯದಲ್ಲಿ ಈ ನರ್ಸರಿಯನ್ನು ಪ್ರಾರಂಭಿಸುವುದಕ್ಕೆ ಒಳ್ಳೆ ಸೂಕ್ತವಾದಂತಹ ಸಮಯ ಕಾಳುಮೆಣಸಿನಲ್ಲಿ? ಕಾಳು ಮೆಣಸಿನಲ್ಲಿ ಹೆಚ್ಚು ಕಡಿಮೆ ಫೆಬ್ರವರಿಯಲ್ಲಿ ನಾವು ಇದನ್ನ ಹಾಕಿದ್ರೆ ಅಲ್ಲ ಕೊಯ್ಲು ಮುಗಿದ ತಕ್ಷಣ ನಾವು ಬ್ಯಾಗಿಗೆ ಅಂದ್ರೆ ಬಳ್ಳಿಯನ್ನು ಬ್ಯಾಗಿಗೆ ಹಾಕಿರ್ತೇವೆ ಅಂದ್ರೆ ನರ್ಸರಿ ಹಿಂದಿನ ವರ್ಷದ ರನ್ನರ್ಸ್ ರನ್ನರ್ಸ್ ಅದನ್ನ ನಾವು ಹಾಕಿ ಹೆಚ್ಚು ಕಡಿಮೆ ಜೂನ್ ಅಥವಾ ಜುಲೈದಲ್ಲಿ ಅದನ್ನ ನಾಟಿ ಮಾಡೋಕೆ ರೆಡಿ ಆಗಿರ್ತದೆ. ಹೆಚ್ಚು ಕಡಿಮೆ ಮೂರಿಂದ ನಾಲ್ಕು ಎಲೆ ಬಂದಿರ್ತದೆ ಅಂದ್ರೆ ಬೆಳವಣಿಗೆ ಬಂದಿರ್ತದೆ. ನಾವೇನ್ ಕಟಿಂಗ್ ಒಂದ್ ಫೂಟ್ ಅಂತರದಲ್ಲಿ ಕಟಿಂಗ್ ಮಾಡಿ ಹಾಕಿರ್ತೇವೆ, ಮೂರು ಇದನ್ನ ಹಾಕಿರ್ತೇವೆ. ಅದು ಹೆಚ್ಚು ಕಡಿಮೆ ಜೂನ್ ಅಥವಾ ಜುಲೈದಲ್ಲಿ ನಾಟಿ ಮಾಡಬಹುದು. ಈಗ ಬೇರು ಬರುವುದಕ್ಕಿಂತ ಹಾರ್ಮೋನ್ ಏನಾದ್ರು ಉಪಯೋಗ ಮಾಡ್ತೀರಾ? ತುತ್ತು ಸುಣ್ಣ ಅದರಲ್ಲಿ ನಾವು ಇದು ಮಾಡಿ ಹಾಕಿರ್ತೇವೆ. ಯಾಕಂತಂದ್ರೆ ಫಂಗಸ್ ಬರಬಾರದು. ಬೇರು ಬರುವುದಕ್ಕಿಂತ ಏನು ಹಾರ್ಮೋನ್ ಅಂತ ಹೇಳಿ ಹಾರ್ಮೋನ್ ಏನಿಲ್ಲ, ಹಾರ್ಮೋನ್ ಹಾಕೋದಿಲ್ಲ. ಕೆಲವೊಬ್ರು ಹಾಕ್ತಾರೆ, ಆದ್ರೆ ನಾವಿನ್ನು ಅದನ್ನು ಯೂಸ್ ಮಾಡಿಲ್ಲ. ಈಗ ಬರೀ ಮೈಲ್ ತುತ್ತು ಇದರಲ್ಲಿ ಸುಣ್ಣದಲ್ಲಿ ಮಿಕ್ಸ್ಡ್ ಇದು ಅದ್ದಿ ತೆಗೆದ್ರೆ ಸಾಕಾಗ್ತದ? ಅದ್ದಿ ತೆಗೆದ್ರೆ ಸಾಕಾಗ್ತದೆ, ಯಾವುದೇ ರೀತಿ ಕೊಳೆ ರೋಗನೂ ಬರೋದಿಲ್ಲ, ಏನೂ ಆಗಲ್ಲ. ಈಗಾಗಲೇ ಕೆಲವೊಂದು ಬಳ್ಳಿಗಳಿಗೆ ಮಳೆ ಜಾಸ್ತಿ ಆದ್ರೆ ಮಾತ್ರ ಬರಬಹುದು, ಬಿಟ್ರೆ ಇಲ್ಲಾಂದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಇದಕ್ಕೆ ಬೇಸಿಗೆಲಿ ನೆರಳೆಲ್ಲ ಬೇಕಾಗ್ತದೆ? ನೆರಳು ಬೇಸಿಗೆಯಲ್ಲಿ ಸ್ವಲ್ಪ ನೆರಳು ಬೇಕು. ಅದೇ ಮಳೆ ಬಂತ ತಕ್ಷಣ ಆ ನೆರಳನ್ನು ತೆಗೆದಿಡ್ಬೇಕು, ಯಾಕಂದ್ರೆ ಮಳೆ ಜಾಸ್ತಿ ಆಗ್ಬಿಟ್ರೆ ಎಲೆ ಎಲ್ಲ ಕೊಳೆಯೋಕೆ ಸ್ಟಾರ್ಟ್ ಆಗುತ್ತೆ. ಈಗ ಬೇಸಿಗೆಯಲ್ಲಿ ಎಷ್ಟರ ಮಟ್ಟಿಗೆ ನೀರು ಬೇಕಾಗ್ತದೆ? ಬೇಸಿಗೆಯಲ್ಲಿ 2 ದಿವಸಕ್ಕೊಂದ್ಸಲ ನೀರನ್ನು ಕೊಟ್ಟು ಸಾಕು. ಅದಕ್ಕೆ ಏನು ಹೋಸ್ ಪೈಪ್ ಅಲ್ಲಿ ಕೊಡುವಂತದ್ದು ಇಲ್ಲ, ನಾವು ಅದಕ್ಕೆ ಜೆಟ್ ಮಾಡಿದ್ದೇವೆ. ಜೆಟ್ ಮಾಡಿದ್ದೇವೆ, ಅದಕ್ಕೊಂದು ಸಪರೇಟ್ ಜಾಗನೇ ನಾವು ಇಟ್ಟಿರ್ತೇವೆ ಶೆಡ್ ಹಾಕಿ, ಚಪ್ಪರ ಮಾಡಿ. ಅಲ್ಲಿ ನಮ್ದು ಜೆಟ್ 2 ದಿವಸಕ್ಕೊಂದ್ಸಲ ಸ್ಟಾರ್ಟ್ ಮಾಡ್ತೇವೆ. ಇನ್ನು ಏನ್ ಪ್ರಾಬ್ಲಮ್, ನೀರಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಒಂದ್ ಸಾರಿ ಬೇರು ಬರ್ಸ್ಲಿಕ್ಕೆ ಅಂತ ನಾಟಿ ಮಾಡಿದ ನಂತರ ಮತ್ತೆ ಏನಾದ್ರೂ ಗೊಬ್ಬರ ಮೇಲ್ಗೊಬ್ಬರ ಅಂತ ಏನಾದ್ರು ಕೊಡ್ಬೇಕಾಗ್ತದ? ಇಲ್ಲ, ಮೇಲ್ಗೊಬ್ಬರ ಕೊಡ್ಬೇಕಂದ್ರೆ ನಾಟಿ ಮಾಡಿದ ನಂತರ ಕೊಟ್ರೆ ಸಾಕು. ಅಲ್ಲಿ ಮಟ್ಟ ಇದ್ರ ನರ್ಸರಿ ಏನು ಬೇಕಂತೇಳಿ, ಯಾಕಂದ್ರೆ ನಾವು ಮೊದಲೇ ಮಣ್ಣಿಗೆ ಎಲ್ಲದೂ ಗೊಬ್ಬರವನ್ನು ಮಿಕ್ಸ್ ಮಾಡಿರ್ತೇವೆ, ಗೊಬ್ಬರವನ್ನು ಕೊಟ್ಟಿರ್ತೇವೆ, ಸಾಕಾಗ್ತದೆ, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ನಾಟಿ ಮಾಡಿದ್ಮೇಲೆ ಅವರು ಯಾವ ತರ ಗೊಬ್ಬರ ಕೊಡ್ತಾರೆ ಆ ತರ ಮಾಡ್ಬೋದು. ಬುಡ ಕೊಳಿಯುವಂತ ಒಂದು ರೋಗ ಆಗ್ಬಹುದು, ಅಥವಾ ಎಲೆ ಚುಕ್ಕೆ ರೋಗ ಆಗ್ಬಹುದು, ಅಥವಾ ಮೀಲಿ ಬಗ್ಸ್ ಅಂತ ಹೇಳುವಂತ ಒಂದು ಕೀಟಗಳಾಗ್ಬಹುದು, ಇಂಥದ್ದೆಲ್ಲ ಸಮಸ್ಯೆ ಬರ್ತದ? ಸಮಸ್ಯೆ ಬರ್ತದೆ. ಅದಕ್ಕೆ ಈಗಾಗಲೇ ಸಾಕಷ್ಟು ಔಷಧಿಗಳಿವೆ. ಟಾಟಾ ಮಾಸ್ಟರ್ ತುಂಬಾ ಬಹಳಷ್ಟು ಕಂಪನಿಗಳು ಅದಕ್ಕೆ ಬೇಕಾದಂತ ಔಷಧಿಗಳನ್ನು ಕಂಡಿಡಿದ್ದಾರೆ. ಅದನ್ನ ತನ್ನ ನಾವು ಸಿಂಪಡಣೆ ಮಾಡ್ಕೋಬಹುದು. ಯಾವ ಹಳದಿ ಎಲೆ ಆಗತ್ತೆ ಅಥವಾ ಎಲೆ ಕೊಳೆ ರೋಗಕ್ಕೆ ತುತ್ತು ಸುಣ್ಣ ಮೇನ್, ಇಲ್ಲ ಅಂದ್ರೆ ಅದಕ್ಕೆ ಈಗ 108 ಕಂಪನಿಗಳ 108 ಇದಿದೆ, ಅದಕ್ಕೆ ಆಪ್ಷನ್ಸ್ ಇದೆ. ಯಾವ್ದು ಬೇಕು ಅದನ್ನ, ನಮ್ಗೆ ಯಾವ್ದು ಯೋಗ್ಯ ಆಗುತ್ತೆ ಅದನ್ನು ಸಿಂಪಡಣೆ ಮಾಡಿ ಹತೋಟಿ ಆಗ್ತದೆ, ಹತೋಟಿ ಬರ್ತದೆ. ಈಗ ಏಲಕ್ಕಿ ನರ್ಸರಿ ಬಗ್ಗೆ ಹೇಳಿ. ಏಲಕ್ಕಿ ನರ್ಸರಿ ಸೇಮ್ ಹಂಗೆ, ನಾವು ಏನ್ ಕಾಳು ಮೆಣಸು ಇದು ಮಾಡಿರ್ತೀವಲ್ಲ ಅದೇ ತರ ನಾವು ಬ್ಯಾಗ್ ಅಲ್ಲಿ ಮಾಡುವಂತದ್ದು. ಏಲಕ್ಕಿ ಬೀಜ ಪ್ರತ್ಯೇಕ ಮಾಡೋದು, ಬೀಜ ಅಂದ್ರೆ ನಮ್ಮಲ್ಲಿ ಈಗ 3-4 ತರ ಕ್ವಾಲಿಟಿಗಳಿದೆ ಏಲಕ್ಕಿದೆ. ಆದ್ರೆ ನಮ್ಮಲ್ಲಿ ಲೋಕಲ್ ತಳಿ, ನಮ್ಮಲ್ಲಿ ಏನ್ ಇದಿದೆ ಹಸಿರು ಏಲಕ್ಕಿ, ಅದನ್ನೇ ನಾವು ಬೀಜವನ್ನು ಹಾಕಿರ್ತೇವೆ. ಒಂದ್ ತೊಟ್ಟಿಯನ್ನು ಕಟ್ಟಿ ಅದ್ರ ಅಂದ್ರೆ ಅದಕ್ಕೆ ಇರುವೆಗಳ ಕಾಟ ಜಾಸ್ತಿ ಬೀಜಕ್ಕೆ. ಆ ಇರುವೆಗಳು ಬರೆದಿದ್ದಾಗೆ ಮಿಡ್ಲ್ ನಾವು ಅದನ್ನ ಬೀಜವನ್ನು ಇದು ಮಡಿ ಮಾಡಿ ಹಾಕಿರ್ತೇವೆ. ಅಂದ್ರೆ ಅದು ಹೆಚ್ಚು ಕಡಿಮೆ 2-3 ತಿಂಗಳು ಬೇಕು, ಸ್ವಲ್ಪ ಲೇಟ್ ಅದು ಅಂದ್ರೆ ಸಸಿ ಆಗ್ಲಿಕ್ಕೆ. 3 ತಿಂಗಳ ನಂತರ ಅದು ಸಸಿ ಆಗತ್ತೆ. ಇರುವೆ ಬಾರದಾಗ ಏನ್ ಮಾಡ್ತೇವೆ? ಅದೇ ತೊಟ್ಟಿಯನ್ನು ಕಟ್ಟಿ ಸುತ್ತಲು ನೀರನ್ನು ಹಾಕಿ ಮಿಡ್ಲ್ ನಾವು ಮಡಿಯನ್ನು ಮಾಡಿರ್ತೇವೆ. ಅರಿಶಿನ ಪೌಡರ್ ಅಂತದ್ದು ಹಾಕುದಿಲ್ಲ? ಇಲ್ಲ, ಇರುವೆ ಪೌಡರ್ ಅಂತೇಳಿ ಸಿಗತ್ತೆ. ಅದನ್ನ ಅದೇನ ನೀರಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಅಂದ್ರೆ ಇರುವೆ ಹೋಗಕ್ ಅವಕಾಶ ಇರಲ್ಲ. ಅಂದ್ರೆ ಎರೆ ತೊಟ್ಟಿ ಮಾಡಿದಾಗ ಮಾಡ್ತೀರಿ? ಸೇಮ್ ಎರೆ ತೊಟ್ಟಿ ಮಾಡಿದಾಗ. ಆಮೇಲೆ ಒಂದೊಂದು ಗಿಡವನ್ನು ತೆಗೆದು ಮತ್ತೆ ಬ್ಯಾಗ್ ಅಲ್ಲಿ ಹಾಕುವ, ಒಂದೊಂದು ಗಿಡವನ್ನು ತೆಗೆದು ನಾವು ಅದನ್ನ ಸಪರೇಟ್ ಬ್ಯಾಗ್ ಅಲ್ಲಿ ಇದು ಹಾಕಿ ಹೆಚ್ಚು ಕಡಿಮೆ 2 ವರ್ಷಕ್ಕೆ ಅದು ಫಲ ಬರುತ್ತೆ. 1 ವರ್ಷಕ್ಕೆ ನಾವು ಅದನ್ನ ಸೇಲ್ ಮಾಡಬಹುದು, 6 ತಿಂಗಳಿಂದಾನು ಸೇಲ್ ಮಾಡಬಹುದು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. 1 ವರ್ಷದ ಗಿಡ ಒಳ್ಳೆ ಗಿಡ ಅಂದ್ರೆ ಅದಕ್ಕೆ ಮರಿ ಬರುತ್ತೆ, ಚೆನ್ನಾಗಿ ಕಾಣುತ್ತೆ, ಒಳ್ಳೆ ಅಂದ್ರೆ ಗಿಡ ದೊಡ್ಡದಾಗ ನಮ್ಗೆ ಇನ್ಕಮ್ ಸ್ವಲ್ಪ ಜಾಸ್ತಿ. ಎಷ್ಟರ ಮಟ್ಟಿಗೆ ಏಲಕ್ಕಿಯನ್ನ ಬೆಳೀತಾ ಇದ್ರೆ ಈ ಅಡಿಕೆ ತೋಟದಲ್ಲಿ ಇಲ್ಲಿ ಸುತ್ತಮುತ್ತ? ಸುತ್ತಮುತ್ತಲ ಎಲ್ಲರೂ ಆಲ್ಮೋಸ್ಟ್ ಎಲ್ಲರದು ಏಲಕ್ಕಿ ಇದೆ. ಆದ್ರೆ ಹೇಳುವಂತ ಪ್ರಮಾಣದಲ್ಲಿ ಇಲ್ಲದೆ ಹೋದ್ರು ಅವ್ರ ಖರ್ಚಿಗೆ ಅಂತ ಹೇಳ್ಬಹುದು, ಸಾಕಾಗುವಷ್ಟು 20 ಬುಡ ಇಟ್ಕೋಬಹುದು. 20 ಜಾಸ್ತಿನೇ ಇದೆ, 100 ಗಟ್ಟಲೆ ಮಾಡಿದವರು ಇದಾರೆ, ತೋಟಲೇ ಏಲಕ್ಕಿ ಮಾಡಿದವರು ಇದಾರೆ. ಅವ್ರವ್ರಿಗೆ ಅನುಕೂಲ, ಅವ್ರವ್ರ ಬಜೆಟ್ ಹೆಂಗೆ ಅನುಕೂಲ ಆಗತ್ತ. ಈಗ ಏಲಕ್ಕಿಯಲ್ಲಿ ಕಟ್ಟೆ ರೋಗ ಅಂತೆಲ್ಲ ಬೇರೆ ಬೇರೆ ರೋಗಗಳು ಬರ್ತವಲ್ಲ, ಈ ಬೀಜದ ಮೂಲಕವೂ ಕೂಡ ಬರ್ತವ? ಬೀಜದ ಮೂಲಕ ಬರೋ ಇಲ್ಲ, ನರ್ಸರಿ ಗಿಡದ ಮೂಲಕ ಬರೋ ಡೌಟ್. ಆ ಮಣ್ಣಿನಲ್ಲಿ ಯಾವ ರೀತಿ ಮಣ್ಣು ಅಂದ್ರೆ ವೇರಿಯೇಷನ್ ಇರುತ್ತೆ, ಆ ಮಣ್ಣಿನಲ್ಲಿ ಕೊರತೆಯಿಂದ ಹೆಚ್ಚು ಕಡಿಮೆ ಬರಬಹುದು. ಇಲ್ಲಿ ಆ ರೀತಿ ಏಲಕ್ಕಿಗೆ ಯಾವುದೇ ರೀತಿ ರೋಗ ಇಲ್ಲ, ನಮ್ಮಲ್ಲಿ ಇಲ್ಲ, ನಮ್ಮಲ್ಲಿ ಇಲ್ಲಿ ಕಡಿಮೆ. ಆಮೇಲೆ ಈಗ ಏಲಕ್ಕಿ ತೋಟದಲ್ಲಿ ಅಂದ್ರೆ ಈಗ ಅಡಿಕೆ ತೋಟದಲ್ಲಿ ಏಲಕ್ಕಿ ನೆಟ್ಟ ಸಂದರ್ಭದಲ್ಲಿ ಅಳಿಲಿನ ಸಮಸ್ಯೆ ಆಗ್ಬಹುದು ಅಥವಾ ಇಲಿ ಹೆಗ್ಗಣಗಳ ಸಮಸ್ಯೆ ಆಗ್ಬಹುದು, ಇಂತ ಸಮಸ್ಯೆ ಬರ್ತದ? ಏಲಕ್ಕಿ ಬಿಟ್ಟ ತಕ್ಷಣ ಅದಕ್ಕೆ ಮೇನ್ ಆಗಿ ಈ ಏಡಿ ಏಡಿ ಏಡಿ ಇದೊಂದು ಪ್ರಾಬ್ಲಮ್, ಅದು ಬೆಳೆಯಕ್ಕೆ ಕೊಡಲ್ಲ ಮಳೆಗಾಲದಲ್ಲಿ, ಮಳೆಗಾಲದಲ್ಲಿ ಜಾಸ್ತಿ ಅದು. ಇವಾಗ ಹೆಚ್ಚು ಕಡಿಮೆ ಎಲ್ಲಕ್ಕೆ ಬಿಟ್ಟಿದೆ ಈಗ, ಈ ಟೈಮ್ನಲ್ಲಿ ಅದು ಜಾಸ್ತಿ. ಏಡಿ ಇಲ್ಲ ಅಂದ್ರೆ ಇರುವೆ. ಮತ್ತೊಂದು ಹೇಳ್ಬೇಕಂದ್ರೆ ಬಸವನ ಹುಳ ಅಂತ ಹೇಳ್ತೇವೆ, ಆ ಬಸವನ ಹುಳ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು. ಅದಕ್ಕೆ ಈಗ ಈ ಇರುವೆ ಪುಡಿ ಅಂತ ಔಷಧಿ ಸಿಗತ್ತೆ, ಅದು ಸುತ್ತ ಹಾಕಿದ್ರೆ ಸ್ವಲ್ಪ ಅದರಲ್ಲೇ ಹಾಕಿದ್ರು ಕೂಡ ನಿಲ್ಬೇಕು. ಇಲ್ಲ, ಸ್ವಲ್ಪ ಆ ವಾಸನೆ ಇದ್ರೆ ಸಾಕು, ಸ್ವಲ್ಪ ಕಂಟ್ರೋಲ್ಗೆ ಬರುತ್ತೆ. ಅದನ್ನ ನಾನು ಯೂಸ್ ಮಾಡಿದ್ದೇನೆ. ಅದಕ್ಕೆ ಬಸವನ ಹುಳ ವಿಶೇಷವಾಗಿ ಮಳೆಗಾಲದಲ್ಲಿ ಬರುವಂತದ್ದು, ಈ ಆಫ್ರಿಕನ್ ದೊಡ್ಡದು ಬರ್ತದಲ್ಲ ಅದು ಬರ್ತದ, ಸ್ಥಳೀಯವಾಗಿರುವಂತದ್ದು? ಇಲ್ಲ, ಸ್ಥಳೀಯವಾಗಿರುವಂತ ಸಣ್ಣದು ಸಣ್ಣ ಹುಳ ಅದು. ಇಲಿ ಇಲಿ ಕಾಟನು ಜಾಸ್ತಿ ಇದೆ, ಇಲಿನೂ ಸೇಮ್ ಏಡಿ. ಇದನ್ನು ಇದು ಮೂರು ಬಹಳ ಕಡಿಮೆ. ಅದು ಮಳೆ ಜಾಸ್ತಿ ಆದ್ರೆ ಮಾತ್ರ ಬರುತ್ತೆ, ಬಿಟ್ರೆ ಇಲ್ಲಾಂದ್ರೆ ಬರಲ್ಲ. ಅದು ಏನು ಬೆಳೆದಿದ್ದ ಕಾಯನ್ನೇ ತಿನ್ನತ್ತೆ, ಬಾಕಿ ಉಳಿಕಿದ್ದು ಯಾವ್ದಕ್ಕೆ ಮುಟ್ಟಲ್ಲ. ಬೆಳೆದಿದ್ದ ಕಾಯನ್ನು ತಿನ್ನೋದು ಜಾಸ್ತಿ. ಅದಕ್ಕೆ ಔಷಧಿ ಹಾಕಿ ಹೂವನ್ನು ಕೊರೆಯುವಂತ ಹುಳಗಳು ಬರೋದಿಲ್ಲ, ಕಂಬಳಿ ಹುಳ ಅಂತ? ಇಲ್ಲ, ಹೂವನ್ ಇದ್ ಮಾಡುವಂತದ್ದು ಯಾವ್ದು ಇನ್ನುವರೆಗೂ ಇಲ್ಲ. ಏನಂತ ಕಂಬಳಿ ಹುಳ? ಈಗ ಏಲಕ್ಕಿಯಲ್ಲಿ ಎರಡು, ಮಲಬಾರ್ ಮತ್ತು ಇದಂತ ಇದೆ ಅಲ್ಲ, ಇದರಲ್ಲಿ ಈಗ ನೇರವಾಗಿ ಬೆಳೆಯುವಂತ ಇದು ಇರಿದೆಯೋ, ಹೇಗೆ ಹರಡಿಕೊಂಡು ಹೋಗುವಂತದ್ದು ಹೂವಿನ ಗೊಂಚಲು? ಹೂವಿನ ಗೊಂಚಲು ಹರಡಿಕೊಂಡು ಹೋಗುವಂತದ್ದೇ. ಅಂದ್ರೆ ಈಗ ನಾವು ನೆಟ್ಟು ಒಂದು ಎರಡು ವರ್ಷದಲ್ಲಿ ಸ್ವಲ್ಪ ಮಣ್ಣನ್ನು ಕೊಟ್ಟು ಸ್ವಲ್ಪ ಏರಿ ಒಂದು ಬಹಳಷ್ಟು ಫೀಟ್ ಆಗಿ ಹಚ್ಚಬಾರ್ದು, ಅದನ್ನು ಹೆಚ್ಚು ಕಡಿಮೆ ಅರ್ಧ ಫೀಟ್, ಅರ್ಧ ಫೀಟಿಗೆ ಹಚ್ಚಬೇಕು. ಮೇಲೆ ಮಣ್ಣನ್ನು ಕೊಟ್ಟು ಕೂಡಲೇ ಹೆಚ್ಚು ಕಡಿಮೆ ಎರಡು ವರ್ಷಕ್ಕೆ ನೀವು ಇದು ಬೆಳೆ ಇದು ಬೆಳೆಯನ್ನು ತೆಗೆಯಬಹುದು. ಹೆಚ್ಚು ಕಡಿಮೆ ಮೂರಿಂದ ನಾಲ್ಕು ವರ್ಷಕ್ಕೆ ಹೈ ಕ್ಲಾಸ್, ಅದ್ರ ಬಗ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಎರಡು ವರ್ಷಕ್ಕೆ ನಮ್ಮ ಬೆಳೆ ಕಾಣತ್ತೆ. ಮೂರಿಂದ ನಾಲ್ಕು ವರ್ಷಕ್ಕೆ ಹೆಚ್ಚು ಕಡಿಮೆ ಒಂದರಿಂದ ಒಂದೂವರೆ ಕೆ ಜಿ ಪ್ರತಿ ಗಿಡಕ್ಕೂ ನಾವು ತೆಗಿಬಹುದು. ಈಗ ಒಂದು ಎಕರೆ ಪ್ರದೇಶದಲ್ಲಿ ಸುಮಾರು ಒಂದು 500-540 ಅಡಿಕೆ ಮರ ನಿಂತ್ರೆ ಎಷ್ಟು ಏಲಕ್ಕಿ ಬುಡ ಮಾಡಬಹುದು? ಹೆಚ್ಚು ಕಡಿಮೆ 250 ಅಂದ್ರೆ ನಾವು ಮಿಡ್ಲ್ ಮಿಡ್ಲ್ ಹಾಕಿರ್ತೇವೆ, ಅಂದ್ರೆ ಅರ್ಧಕ್ಕರ್ಧ ಅಂದ್ರೆ 200 ಒಂದು ಹಾಕಿರ್ತೇವೆ. ಹೆಚ್ಚು ಕಡಿಮೆ 200 ಅಂತೂ ಈಸಿಯಾಗಿ ಹಾಕಬಹುದು ಒಂದ್ ಎಕರೆಗೆ. ಅಂದ್ರೆ ನಮ್ಗೆ ಅಡಿಕೆ ಕೊಯ್ಲಿಗೂ ಸಮಸ್ಯೆ ಆಗಬಾರ್ದು, ಅಂದ್ರೆ ಮುಂದೆ ಅಡಿಕೆ ಕೆಲಸಕ್ಕೂ ಸಮಸ್ಯೆ ಆಗಬಾರ್ದು, ಆ ರೀತಿ ನಾವು ಹಾಕಿರ್ತೇವೆ. ಅಡಿಕೆ ಜಾಗದ ಅನುಕೂಲ, ಜಾಗ ಯಾವ ರೀತಿ ಪೈಪ್ ಇರುತ್ತೆ, ಪೈಪ್ ಲೈನ್ ಇರುತ್ತೆ, ಸ್ಪ್ರಿಂಕ್ಲರ್ ಇರುತ್ತೆ, ಅದಕ್ಕೆ ನಮ್ಗೆ ಯಾವ ರೀತಿ ಅನುಕೂಲ ಇದೆ ಆ ರೀತಿ ನಾವು ಒಂದ್ ಎಕರೆಗೆ. ನೀರಾವರಿ ವ್ಯವಸ್ಥೆ ಇದ್ದಲ್ಲಿ ಇಳುವರಿ ಜಾಸ್ತಿ ಆಗ್ತದೆ ಅಂತ ಏನಾದ್ರು ಉಂಟಾ? ಹೌದು, ನೀರ್ ಬೇಕೇ ಬೇಕು ಏಲಕ್ಕಿಗೆ. ಸೇಮ್ ಈಗ ಅಡಿಕೆಗೆ ಯಾವ ರೀತಿ ನಾವು ನೀರನ್ನು ಕೊಡ್ತೇವೋ, ಈಗ ಹೆಚ್ಚು ಕಡಿಮೆ ಜನವರಿಯಿಂದ ಸ್ಟಾರ್ಟ್ ನಮ್ ನೀರು, ಅಂದ್ರೆ ಅಡಿಕೆ ಬೇಸಿಗೆಗಾಲ, ಅಡಿಕೆ ಕೊಯ್ಲು ನಂತರ ಜನವರಿಯಿಂದ ಹೆಚ್ಚು ಕಡಿಮೆ ಅಪ್ ಟು ಮೇ ಮಳೆ ಸ್ಟಾರ್ಟ್ ಆಗುವವರೆಗೂ ನಾವು ಏನ್ ನೀರನ್ನು ಕೊಡ್ತೇವೆ ಅದೇ ನೀರು ಸೇಮ್ ಏಲಕ್ಕಿಗೂ ಸಾಕು, ಕಾಳು ಮೆಣಸಿಗೂ ಸೇಮ್ ಅದೇ ರೀತಿ ಸಾಕು. ಬಹಳ ಸಂತೋಷ ರವೀಂದ್ರ ಸುಧಾಕರ್ ದೇಸಾಯಿ ಅವರೇ, ನರ್ಸರಿಯನ್ನು ಮಾಡ್ತಾ ಇದ್ರಿ, ವಿಶೇಷವಾಗಿ ಅಡಿಕೆ ನರ್ಸರಿ ಮತ್ತು ಏಲಕ್ಕಿ ಕಾಳು ಮೆಣಸು ನರ್ಸರಿಯನ್ನು ಮಾಡ್ತಾ ಇದ್ರಿ. ಈ ನರ್ಸರಿ ನಿರ್ವಹಣೆಯ ಬಗ್ಗೆ ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ನರ್ಸರಿ ಅನುಭವ ಈ ಕುರಿತು ರವೀಂದ್ರ ಸುಧಾಕರ್ ದೇಸಾಯಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, शुद्धता झलकती थी, माटी भी तंदुरुस्त और लोग पहली वाली बात कहा, परम तो सब यही डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूँगा। माटी से प्रेम की परंपरा है परंपरागत खेती। ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ

ಹರ ಹರ ಎಲ್ಲಿಗಾರಲ್ಪ ಒಬ್ಬ ಇನ್ನವರು ಅವರಿಂದ ಅನ್ನ ಕಾಣೋರು ಎಲ್ಲಾರ ಗೀಯಗ ಯಾರದಿಲ್ಲ ಏನ್ ಬಿಡೆ ಖಡ ಖಡಿ ನ್ಯಾಯ ಮಾಡಿ ಯಾರದಿಲ್ಲ ಏನ್ ಬಿಡೆ ಖಡ ಖಡಿ ನ್ಯಾಯ ಮಾಡಿ ತಕ್ಕಾಡಿ ಹಿಡಿದ ತೂಗಿದಂಗ ಮುತ್ತ ಹೌದ ಹೌದ ಎನ್ಸಿಕೊಂಡವಾದ್ರು ಹಂಗಂತ ಬೇಡಿ ಬಂದಿದ್ರು ಶಿವನಲ್ಲಿ ನಿಂತ ಮರಿ ಮಕ್ಕಳ ಕಾಣುತ್ತಾನ ಅವ್ರದ್ದು ಪ್ರೇಮಿತ ಒಂದು ರೂಪಾಯಿ ಕೊಕ್ಕಳ ಜೋಳ ಬೆಂಡಿ ಬೀಜದಂತೆ ಕಾಳ ಒಂದು ರೂಪಾಯಿ ಕೊಕ್ಕಳ ಜೋಳ ಬೆಂಡಿ ಬೀಜದಂತೆ ಕಾಳ ತಿನ್ನು ಮಂದಿ ಬಾಳ ಇಲ್ರಿ ಕೂಳ ಮಸ್ತರ್ ಅವಾಗ ಹೇಳಂಗ ಮಳೆ ಬೆಳಿ ವಿಪರೀತ ಇವರು ಸಣ್ಣಂದಿರುತ್ತ ಆಗುತ್ತಾರ ಗಂಡ ಹೆಂಡರ ಮನೆ ತುಂಬಾ ಮಕ್ಕಳು ಅತ್ತಿ ಸ್ವಸ್ಥರ ಕೂಡಿಕೊಂಡು ಒದ್ದ ಕೋಲೆ ಹೊರ ಸಾಕಿ ವಾದ ಬಿದ ಹಡಿತಾರ ಇದ್ರ ಭೂಮಿ ಸಿನಿ ಗಳಿಸಿ ಭೂಮಿ ಸಿನಿ ಗಳಿಸಿ ಎಲ್ಲ ರೊಕ್ಕದ ಸೊಕ್ಕು ಹೆಚ್ಚಿತಲ್ಲ ಭೂಮಿ ಸಿನಿ ಗಳಿಸಿ ಎಲ್ಲ ರೊಕ್ಕದ ಸೊಕ್ಕು ಹೆಚ್ಚಿತಲ್ಲ ನಿಮ್ಮಂಥವ್ರು ಒಂದು ಅನಂತ ಕೋಟಿ ಮಂದಿ ಯಾರದಿಲ್ಲ ಏನು ಬಿಡೆ ಕಣ ಖಡಿ ನ್ಯಾಯ ಮಾಡಿ ಯಾರದಿಲ್ಲ ಏನು ಬಿಡೆ ಕಣ ಖಡಿ ನ್ಯಾಯ ಮಾಡಿ ತಕ್ಕಾಡಿ ಹಿಡಿದ ತೂಗಿದಂಗ ಮುತ್ತ ಹೌದ ಹೌದ ಎನ್ಸಿಕೊಂಡವಾದ್ರು ಹಂಗಂತ ಬೇಡಿ ಬಂದಿದ್ರು ಶಿವನಲ್ಲಿ ನಿಂತ ಮರಿ ಮಕ್ಕಳ ಕಾಣುತ್ತಾನ ಅವರು ಪ್ರೇಮಿತ ಒಂದು ರೂಪಾಯಿ ಕೊಕ್ಕಳ ಜೋಳ ಬೆಂಡಿ ಬೀಜದಂತ ಕಾಳ ಒಂದು ರೂಪಾಯಿ ಕೊಕ್ಕಳ ಜೋಳ ಬೆಂಡಿ ಬೀಜದಂತ ಕಾಳ ತಿನ್ನು ಮಂದಿ ಬಾಳ ಇಲ್ರಿ ಕೂಳ ಮಸ್ತ ಅವಾಗ ಹೇಳಂಗ ಮಳೆ ಬೆಳೆ ವಿಪರೀತ ಇವರು ಸಣ್ಣಂದಿರುತ್ತ ಆಗುತ್ತಾರ ಗಂಡ ಹೆಂಡರ ಮನೆ ತುಂಬಾ ಮಕ್ಕಳು ಅತ್ತಿ ಸ್ವಸ್ಥರ ಕೂಡಿಕೊಂಡು ಒಂದ ಕೋಲೆ ಹೊರ ಸಾಕಿವಾದ ಬಿದ ಹಡಿತಾರ ಇಂದ್ರ ಬದರ ನಯ್ಯನ್ ಮಕ್ಕಳನ್ನ ಬೇಕು ಅರಿದವರ ಬೇಡಿ ಬಂದಿದ್ರು ಶಿವನಲ್ಲಿ ನಿಂತ ಮರಿ ಮಕ್ಕಳ ಕಾಣುತ್ತಾನ ಅವರು ಪ್ರೇಮಿತ ಒಂದು ರೂಪಾಯಿ ಕೊಕ್ಕಳ ಜೋಳ ಬೆಂಡಿ ಬೀಜದಂತ ಕಾಳ ಒಂದು ರೂಪಾಯಿ ಕೊಕ್ಕಳ ಜೋಳ ಬೆಂಡಿ ಬೀಜದಂತ ಕಾಳ ತಿನ್ನು ಮಂದಿ ಬಾಳ ಇಲ್ರಿ ಕೂಳ ಮಸ್ತ ಅವಾಗ ಹೇಳಂಗ ಮಳೆ ಬೆಳೆ ವಿಪರೀತ ಇವರು ಸಣ್ಣಂದಿರುತ್ತ ಆಗುತ್ತಾರ ಗಂಡ ಹೆಂಡರ ಮನೆ ತುಂಬಾ ಮಕ್ಕಳು ಅತ್ತಿ ಸ್ವಸ್ಥರ ಕೂಡಿಕೊಂಡು ಒಂದ ಕೋಲೆ ಹೊರ ಸಾಕಿವಾದ ಬಿದ ಹಡಿತಾರ ಇಂದ್ರ ಬದರ ನಯ್ಯನ್ ಮಕ್ಕಳನ್ನ ಬೇಕು ಅರಿದವರ